ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಪ್ರಕಟಣೆಗಳು. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीवी हारेगा, देश जीतेगा. टीवी के बारे में ज्यादा जानकारी के लिए 1800-11-6666 पर संपर्क करें. उद्योगवाणी ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GDTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 lakhs ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GDTC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಶ್ರೋತೃಗಳೇ, ಸುತ್ತಮುತ್ತಲ ಪರಿಸರವನ್ನು ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ನಾವು ನೀವೆಲ್ಲ ಮಾತಾಡ್ತೇವೆ. ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ತೇವ? ಪ್ಲಾಸ್ಟಿಕ್ ತೊಟ್ಟೆ, ಬಿಸ್ಕೆಟ್ ಪ್ಯಾಕೆಟ್, ಹಾಲಿನ ಪ್ಯಾಕೆಟ್, ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟ್ಲುಗಳು, ಇವನ್ನೆಲ್ಲ ನಮ್ಮ ಜನ ರಸ್ತೆ ಬದಿಯಲ್ಲೇ ಎಸಿತಾರಲ್ಲ, ಆಗ ನಾವು ಯಾವತ್ತಾದರೂ ವಿರೋಧ ಮಾಡಿದೀವ? ಪ್ರವಾಸಿಗರು ಬಂದಾಗ ಅಲ್ಲಲ್ಲೇ ಕಸ ಎಸಿತಾರಲ್ಲ, ನಾವು ಯಾಕೆ ಸುಮ್ಮನಿರ್ತೇವೆ ನೋಡಿಕೊಂಡು? ನಮ್ಮ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಕ್ಕಾಗಿ ಪರಿಸರ ತಜ್ಞರು, ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ರು, ನಮ್ಗೆ ಯಾಕೆ ಇನ್ನೂ ಈ ಬಗ್ಗೆ ಪ್ರಾಮಾಣಿಕ ಜಾಗೃತಿ ಮೂಡ್ತಾ ಇಲ್ಲ? ಇದು ಪ್ರಜ್ಞಾವಂತರಾದ ನಾವು ಚಿಂತಿಸಬೇಕಾದ ಗಂಭೀರ ವಿಚಾರ ಅಲ್ವಾ? ಕಸ ತೆಗೆಯಲು ಇನ್ನಾರೋ ಇದ್ದಾರೆ ಎಂಬ ಭಾವನೆಯನ್ನು ಬಿಟ್ಟು ಬಿಡೋಣ. ಸ್ವಚ್ಛತೆ ಎಲ್ಲರ ಹೊಣೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಆರೋಗ್ಯವಿದೆ, ಸಮಾಜದ ಒಳಿತಿದೆ. ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿಯಿರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ, ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು. ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ. ನಗು ಗುಲಾಬಿ ನಗು ನಗು ದಿಗು ಮಾನದಿ, ನಗು ನಗು ನಗು ಗುಲಾಬಿ ನಗು ನಗು ದಿಗು ಮಾನದಿ, ನಗು ನಗು ನಗು ಗುಲಾಬಿ ನಗು ನಗು ದಿಗು ಮಾನದಿ ನಗು ನಗು. ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು. ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ. ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ. ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ. ಕಂಪಿನ ಶರದಂತೆ ಕಂಪಿನ ಶರದ. ಕೇಳುಗರೆ, ನಮ್ಮನ್ನು ಗರ್ಭದಲ್ಲಿ 9 ಹೊತ್ತು ಸಲಹಿ ಈ ಜಗತ್ತಿಗೆ ನೀಡಿದವಳು ತಾಯಿ. ಹೆತ್ತ ತಾಯಿಯ ಋಣ ತೀರಿಸಲಾಗದ್ದು, ಬೆಲೆ ಕಟ್ಟಲಾಗದು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಪ್ಪು ಕವಿಯದಂತೆ ಸದಾ ಕಾದಿದೆ. ನಮ್ಮ ಹಿರಿಯರಿಗೆ ಆಶ್ರಯ, ಆಹಾರ, ಬಟ್ಟೆ ಹಾಗೂ ವೈದ್ಯಕೀಯ ನೆರವು ಒದಗಿಸುವುದು ನಮ್ಮ ಕರ್ತವ್ಯ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಹಿರಿಯರ ರಕ್ಷಣೆ ಪೋಷಣೆ ನಮ್ಮ ಧರ್ಮ. ನಿರ್ಲಕ್ಷ್ಯ ಅಮಾನವೀಯ ಹಾಗೂ ಶಿಕ್ಷಾರ್ಹ ಅಪರಾಧ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು, ಅವರೇ ಸೂರ್ಯ ಚಂದ್ರರು. ಹಿರಿಯರನ್ನು ತಾತ್ಸಾರದಿಂದ ಕಾಣದಿರಿ, ಆ ಸರದಿಯಲ್ಲಿ ನಾವು ಇದ್ದೇವೆ ಎನ್ನುವುದನ್ನು ಮರೆಯದಿರಿ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ, ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ, ಮತ್ತೆ ಪಡೆವ ಭಾಗ್ಯ ಉಂಟೆ ನನ್ನ ಹಣೆಯಲಿ. ಕಳೆದುಕೊಂಡ ಅಮ್ಮ ನಿನ್ನ ಎಲ್ಲಿ ಹುಡುಕಲಿ. ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ. ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ಪ್ರಕಟಣೆಗಳನ್ನು ಈವರೆಗೆ ಕೇಳಿದಿರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇ

ಸರ್ಕಾರದ ಹಲವಾರು ಯೋಜನೆಗಳು ಜನರಿಗೆ ತಿಳಿಸಲು ತಲುಪಿಸಲು ಪತ್ರಿಕೆಗಳು ಸಹಾಯಕಾರಿಯಾಗಿವೆ. ಸರ್ಕಾರದ ಮತ್ತು ಜನತೆಯ ಮಧ್ಯೆ ಸೇತುವಂತೆ ಪತ್ರಿಕೆಗಳು ಕೆಲಸ ಮಾಡ್ತಾವೆ ಅಂತ ಹೇಳ್ಬೋದು. ಪತ್ರಿಕೆಗಳ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಈ ಪತ್ರಿಕೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಒಂದು ಮಾಹಿತಿ ನೀಡುವುದು, ಒಂದು ಶಿಕ್ಷಣ ನೀಡುವುದು, ಅದರ ಜೊತೆಗೆ ಮನರಂಜನೆ ನೀಡುವುದು, ಮನರಂಜನೆ ಜೊತೆ ಸುದ್ದಿಯನ್ನು ನೀಡುವುದು, ಇದು ಪತ್ರಿಕೆಯ ಮುಖ್ಯ ಉದ್ದೇಶ ಆಗಿದೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ದಾದಾಗೌಡ ಅವರೇ. ಇದರ ಜೊತೆಗೆ ಇತ್ತೀಚಿನ ಪತ್ರಿಕೆಗಳಲ್ಲಿ ಏನಾಗ್ತಾ ಇದೆ, ಸುದ್ದಿಗಿಂತ ಹೆಚ್ಚಾಗಿ ಜಾಹೀರಾತನೇ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎಸ್, ಕರೆಕ್ಟ್ ಹೇಮಾ ಅವರೇ. ಮೊದಲು ಪತ್ರಿಕೆಗಳು ಸೇವೆಯಾಗಿ ಕಾರ್ಯವನ್ನು ಆರಂಭಿಸಿದ್ದು ಯಾವ ರೀತಿ ಅಂದ್ರೆ ಜನರಿಗೆ ಒಂದು ಉಪಯುಕ್ತ ಮಾಹಿತಿ ನೀಡಿ ಅದೇನೋ ಸೇವೆ ಅನ್ಕೊಂಡು ಅವ್ರು ಮಾಡ್ತಿದ್ರು. ಈಗ ಅದು ಸೇವೆ ಇಲ್ಲ, ಈಗ ಉದ್ಯಮವಾಗಿ ಬದಲಾಗಿದೆ. ಯಾವ ರೀತಿಯಾಗಿ ಉದ್ಯಮಗಿದೆ ಅಂದ್ರೆ ಒಂದು ಹೈ ಕಾಸ್ಟ್ ಪ್ರೈಸ್ ಬಂಡವಾಳ ಇಟ್ಟುಕೊಂಡು ಒಂದು ಪತ್ರಿಕೆಯನ್ನು ಹೊರತರ್ತಾರ. ಅದು ಕೇವಲ 5 ರೂಪಾಯಿ 6 ರೂಪಾಯಿಗೆ ಅದು ಪ್ರಕಟಣೆ ಮಾಡಿ ಪೇಪರ್ ಮಾರ್ತಾರ. ಅದು ಅವರಿಗೆ ಎಲ್ಲೊಂದು ಕಡೆ ಜಾಹೀರಾತಿ ಅವ್ರಿಗೆ ಮುಖ್ಯವಾದ ಬಂಡವಾಳ ಆಗಿರೋದ್ರಿಂದ ಜಾಹೀರಾತಿಗೆ ಒತ್ತು ಕೊಡ್ತಾರೆ. ಹಾಗಂತೇಳಿ ಸುದ್ದಿ ಪುಟಗಳನ್ನು ಕಮ್ಮಿ ಮಾಡಿಲ್ಲ. ಯಾವುದೇ ಒಂದು ಜಾಹೀರಾತು ಹೆಚ್ಚಿಗೆ ಬಂದ್ರೆ ಇನ್ನೊಂದು ಪೇಜ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಬಟ್ ಸುದ್ದಿ ಪುಟಗಳು ಯಾವಾಗೂ ಅವಾಗೂ ಅಷ್ಟೇ ಅದಾವೆ, ಈಗೂ ಅಷ್ಟೇ ಅದಾವೆ. ಎಲ್ಲೋ ಒಂದು ಕಡೆ ಜಾಹೀರಾತುಗಳು ಹೆಚ್ಚು ಅದಾವೆ, ಕರೆಕ್ಟ್. ಆ ಜಾಹೀರಾತುಗಳಿಗೆ ವಿಶೇಷ ಮೀಸಲು ಪುಟಗಳನ್ನು ಹೆಚ್ಚಿಗಾಗಿ ಆ್ಯಡ್ ಮಾಡ್ಯಾರ ಅಂತ ಹೇಳ್ಬೋದು. ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ ದಾದಾಗೌಡ ಅವರೇ. ಇದರ ಜೊತೆಗೆ ನಿಮ್ಮ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಹವ್ಯಾಸಗಳಾಗಿರ್ಬೋದು, ಹಾಬೀಸ್ ಆಗಿರ್ಬೋದು, ಏನೆಲ್ಲ ಇವೆ? ನನಗೆ ಈ ಪೇಪರ್ ಓದೋದು ಮತ್ತು ಎಡಿಟಿಂಗ್ ಈ ತಂತ್ರಜ್ಞಾನ ವಿಭಾಗದಲ್ಲಿ ಸ್ವಲ್ಪ ಆಸಕ್ತಿ ಇದೆ. ನನಗೆ ಕ್ರಿಕೆಟ್ ನೋಡೋದಿರ್ಬೋದು, ಯಾವುದೇ ಒಂಥರ ಹೊಸ ಆ್ಯಕ್ಟಿವ್ ಕೆಲಸ ಮಾಡ್ಬೇಕಂತ ನನಗೆ ಇಂಟ್ರೆಸ್ಟಿಂಗ್ ಇದೆ. ಸೊ ಕ್ರಿಕೆಟ್ ನೋಡೋದು ಅಂತಂದ್ರೆ ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು? ಇದು ಎಬಿ ಡಿವಿಲಿಯರ್ಸ್. ಸೊ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು? KGF ಮೂವಿಯಲ್ಲಿ ಅಮ್ಮ ಸಾಂಗ್ ಇದೆಯಲ್ಲ, ಅದು ಮದರ್ ಸೆಂಟಿಮೆಂಟಲ್ ಸಾಂಗ್. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದಿನದ 24 ಗಂಟೆನೂ ಪ್ರಸಾರ ಹೊಂದಿ ದೇಶದ ಗಡಿಯುದ್ದಕ್ಕೂ ತಲುಪುವ ಸಾಮರ್ಥ್ಯ ಹೊಂದಿದ್ದ ಏಕೈಕ ಮಾಧ್ಯಮ ಅಂತಂದ್ರ ಅದು ರೇಡಿಯೋ. ಈ ರೇಡಿಯೋ ಓದು ಬರೋರಿಗಷ್ಟೇ ಅಲ್ಲ, ಅನಕ್ಷರಸ್ಥರಿಗೂ ಪರಿಣಾಮಕಾರಿಯಾಗಿ ತಲುಪುವಂತ ಮಾಧ್ಯಮ. ಇಂತಹ ರೇಡಿಯೋ ಸಾಮಾಜಿಕ ಅಭಿವೃದ್ಧಿಯೊಳಗ ಹೇಗೆ ತನ್ನ ಕಾರ್ಯನಿರ್ವಹಿಸುತ್ತೆ, ಇದ್ರ ಬಗ್ಗೆ ನಮ್ ಗಂಗಾಧರ್ ಅವರು ಹೇಳ್ತಾರೆ, ಕೇಳೋಣ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಾಗ ಅತಿ ಹೆಚ್ಚು ಜನರನ್ನ ಏಕಕಾಲಕ್ಕ ತಲುಪುವಂತ ಏಕೈಕ ಮಾಧ್ಯಮ ಯಾವ್ದಾರ ಇದ್ರ ಅದು ರೇಡಿಯೋ. ರೇಡಿಯೋ ಅದೊಂದು ಶ್ರವ್ಯ ಮಾಧ್ಯಮ ಆಗಿದೆ, ಅದಕ್ಕೆ ಅದು ಅನಕ್ಷರಸ್ಥರಿಗೆ ಕೂಡ ಮಾಹಿತಿ ಕೊಡ್ತದೆ. ಹೊಸ ಹೊಸ ಮಾಹಿತಿ, ಜನರ ಮಾನಸಿಕ ಬದಲಾವಣೆ, ಜನಸಂಖ್ಯೆ, ಬಡತನ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮುಂತಾದ ವಿಷಯಗಳ ಕುರಿತು ಮಾಹಿತಿ ನೀಡ್ತದೆ. ಹಿಂಗಿರುವಾಗ ಜಗತ್ತು ಒಂದು ಹಳ್ಳಿ ಟೈಪ್ ಅನಿಸ್ತದೆ, ಗ್ಲೋಬಲ್ ವಿಲೇಜ್. ಅದರ ಸಲುವಾಗಿ 92% ಜನರನ್ನ ಹಾಗೂ 99% ಭೌಗೋಳಿಕ ಪ್ರದೇಶವನ್ನ ರೇಡಿಯೋ ಇವತ್ತಿಗೆ ತಲುಪಿದ. ಪ್ರಾದೇಶಿಕ ರೇಡಿಯೋಗಳು ಏನದಾವ, ಆಯಾ ನೆಲದ ಸಂಸ್ಕೃತಿ, ನಾಡಿನ ಬಗ್ಗೆ, ಭಾಷೆ ಹಾಗೂ ಅಲ್ಲಿದ ಅಸ್ಮಿತೆಯ ಕುರಿತು ಕಾರ್ಯಕ್ರಮ ಕೊಡ್ತವೆ. ರೇಡಿಯೋ ಕೇಳುಗರ ಭಾಳ ಅಲರ್ಟ್ ಆಗಿರ್ತಾರೆ. ಒಂದು ಸ್ವಲ್ಪ ಏನರ ಹೆಚ್ಚು ಕಡಿಮೆ ಆಯ್ತಂದ್ರೆ ಆಕಾಶವಾಣಿ ರೇಡಿಯೋ ಕೇಂದ್ರಕ್ಕೆ ಕಾಲ್ ಮಾಡಿ ಕೇಳ್ತಾರ. ರೇಡಿಯೋದಾಗ ಬಂಡವಾಳ ಏನಂದ್ರೆ ಮಾತು, ಮಾತಿನೊಳಗೆ ಆಡು ಮಾತಂದ್ರೆ ಅದರೊಳಗೆ ಮಸ್ತ್ ಇರ್ತದೆ. ಹಾಂ, ಹ್ಞೂ, ಓಹೋ, ಅಯ್ಯೋ ಮುಂತಾದ ಉದ್ಗಾರಗಳ ಮತ್ತು ಉಸಿರು ಬಿಡೋದು, ಗಂಟಲು ಸರಿಪಡಿಸ್ಕೊಳ್ಳೋದು ಮಾತಿಗೆ ಮೆರುಗು ನೀಡಿ ಕೇಳೋರಿಗೆ ಮುದ ನೀಡ್ತದೆ. ಆಕಾಶವಾಣಿ ಮತ್ತು ಜ್ಞಾನವಾಣಿ ಎರಡೂ ಸಾರ್ವಜನಿಕ ಪ್ರಚಾರ ಸಂಸ್ಥೆ, ಅಂದ್ರೆ ಸರ್ಕಾರಿ ಒಡೆತನದವು. ಆಕಾಶವಾಣಿಯೊಳಗೆ ಪ್ರಾದೇಶಿಕ, ಮನೋರಂಜನೆ ಮುಂತಾದ ಕಾರ್ಯಕ್ರಮ ಪ್ರಸಾರ ಆದ್ರೆ ಜ್ಞಾನವಾಣಿ ಅದೊಂದು ಶೈಕ್ಷಣಿಕ ಚಾನಲ್. ಅದರೊಳಗೆ ಪಠ್ಯಕ್ರಮ ಸಂಬಂಧಪಟ್ಟಂಗೆ ಮುಕ್ತ ವಿಶ್ವವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯ ಮುಂತಾದ ಶೈಕ್ಷಣಿಕ ಸಂಸ್ಥೆಗಳ ಜ್ಞಾನವಾಣಿ ನಿಲಯ ಬಳಸ್ಕೊಂಡು ಪ್ರಸಾರ ಮಾಡ್ತಾರೆ. ವಾಣಿಜ್ಯ ರೇಡಿಯೋ ಏನದ, ಅದು ಮನೋರಂಜನೆ ಪ್ರಪೋಸ್ಗಾಗೈತೆ. ಈಗ ಅಪ್ಡೇಟ್ ಆದ ದಿನಮಾನದೊಳಗೆ ಯೂತ್ಸ್ ಎಲ್ಲ ಎಂಟರ್ಟೈನ್ಮೆಂಟ್ ಬಿಡ್ತಾರೆ, ಅದರ ಸಲುವಾಗಿ ಅದು ಮನೋರಂಜನೆಗೆ ಹೆಚ್ಚು ಒತ್ತು ಕೊಡ್ತದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಶುಲ್ಕ ಕಟ್ಟಿ ಅವರ ರೇಡಿಯೋನ ಸ್ಟಾರ್ಟ್ ಮಾಡಿರ್ತಾರೆ. ವಾಣಿಜ್ಯ ರೇಡಿಯೋದ ಮೂಲ ಉದ್ದೇಶ ಅಂದ್ರೆ ಮನೋರಂಜನೆ. ರೇಡಿಯೋದಾಗ ಭಾಳ ಕಾರ್ಯಕ್ರಮ ಪ್ರಸಾರ ಆಗ್ತಾವ, ರೈತರಿಗಾಗಿ ಕೃಷಿ ರಂಗ, ಯುವಕರಿಗಾಗಿ ಯುವವಾಣಿ, ಟಾಕ್ ಶೋ ಅಂದ್ರೆ ಕಾಮಿಡಿ ಶೋ, ಫೌಜಿ ಬಾಯ್ ಅಂದ್ರೆ ದೇಶದ ಸೈನಿಕರ ಬಗ್ಗೆ ಕಾರ್ಯಕ್ರಮ, ಸಖಿ ಸಹೇಲಿ ಅಂದ್ರೆ ಹೆಣ್ಣು ಮಕ್ಕಳ ಸಲುವಾಗಿ ಇರತಕ್ಕಂತ ಕಾರ್ಯಕ್ರಮ. ಈಗ ಹೊಸದಾಗಿ ಮತ್ತೊಂದು ಬಂದೈತಿ, ಭಾರತದ ಪ್ರಧಾನ ಮಂತ್ರಿಗಳ ಮನ್ ಕಿ ಬಾತ್, ದೇಶದ ಪ್ರಧಾನಿಗಳ ಮಾತಾಡ್ತಾರೆ. ಅದರೊಳಗೆ ಸ್ವತಃ ಸಮಾಜದ ಮೇಲೆ ರೇಡಿಯೋ ಹೆಂಗ್ ಪ್ರಭಾವ ಬೀರೈತೆ ಅಂದ್ರೆ, ಅಂದಿನ ಪ್ಲೇಗ್, ಕಾಲರ ಹಿಡಿದ ಇಂದಿನ ಕೋವಿಡ್, ಟೊಮೆಟೊ ಜ್ವರ ಯಾವ್ಯಾವ ಬಂದಾವ ಇಲ್ಲಿ ತನಕ ಅದ್ರ ಬಗ್ಗೆ ಮಾಹಿತಿ ಕೊಡ್ತದೆ. ಅಷ್ಟೇ ಅಲ್ಲದ ಮುಂಜಾಗ್ರತೆ ಕ್ರಮವಹಿಸಿ ಅಂಕಿ ಸಂಖ್ಯೆಗಳನ್ನ ಕೂಡ ಅದು ನೀಡ್ತದೆ. ಮತ್ತ್ ರೇಡಿಯೋಕ್ಕೆ ಏನು ಬಹಳ ಜಾಗ ಬೇಕಾಗಿಲ್ಲ, ಸ್ಥಳಾವಕಾಶ ಬಹಳ ಕಡಿಮೆ ಮತ್ತು ಕಡಿಮೆ ವೆಚ್ಚದೊಳಗೆ ಬರ್ತಕ್ಕಂಥ ಸಾಮಗ್ರಿ ಅದು. ರೇಡಿಯೋ ಹಿಂದೆಲ್ಲ ವಿದ್ಯುತ್ ಚಾಲಿತ ಮತ್ತು ಬ್ಯಾಟ್ರಿಗಳಿಂದ ನಡೀತಿತ್ತು, ಆದ್ರೆ ಹಿಂದೆಲ್ಲ ತಂತ್ರಜ್ಞಾನ ಮುಂದೆ ಬರ್ದೈತೆ, ಪಾಕೆಟ್ ರೇಡಿಯೋ ಆಗಿ ಬಂದೈತಿ, ಮತ್ತೆ ಮೊಬೈಲ್ ಒಳಗೆ ಸಹಿತ ರೇಡಿಯೋ ಬಂದೈತಿ. ಎಲ್ಲರೂ ಅದನ್ನು ಕೇಳಿ ಆನಂದಿಸಬೇಕು. ನಾವು ರೇಡಿಯೋನ ಅಲ್ಲಿ ಕೇಳ್ಬೇಕತ್ತೇನಿಲ್ಲ, ಹೊಲ್ದಾಗ ಕೆಲಸ ಮಾಡ್ಕೊತ ಮತ್ತೆ ನಮ್ಗೆ ಎಲ್ಲಿ ಜಾಗ ಸಿಗ್ತೈತೆ ಅಲ್ಲೆಲ್ಲ ಅದನ್ನು ರೇಡಿಯೋ ಕೇಳ್ಬೋದು. ಕೃಷಿ ರಂಗ ಅಂದ್ರೆ ರೈತರ ಸಲುವಾಗಿರೋ ಕಾರ್ಯಕ್ರಮ ಅದು. ಮಳಿ ಯಾವಾಗ ಆಗ್ತದ, ರಸಗೊಬ್ಬರ ಬೀಜ ಗೊಬ್ಬರಗಳನ್ನ ಯಾವಾಗ ಹಾಕಬೇಕು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಸಲುವಾಗಿ ಏನು ಯೋಜನೆ ತಂದವು, ಅದರ ಉದ್ದೇಶಗಳೇನು, ಅದನ್ನೆಲ್ಲ ರೈತರಿಗೆ ತಿಳಿಸ್ತದ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಗಂಗಾಧರ್ ಅವರು. ರೇಡಿಯೋದ ವ್ಯಾಪ್ತಿ ಮತ್ತೆ ಅದು ಎಷ್ಟು ಪರಿಣಾಮ ಬೀರೈತೆ ಅನ್ನೋದು ಬಹಳ ಚಲೋ ಹೇಳಿದ್ರಿ. ಪ್ರಧಾನ ಮಂತ್ರಿಯವರು ರೇಡಿಯೋ ಮಾಧ್ಯಮವನ್ನ ಯಾಕೆ ಬಳಸ್ಕೊಂಡ್ರು ಮನ್ ಕಿ ಬಾತ್ಗೆ? ರೇಡಿಯೋ ಅನಕ್ಷರಸ್ಥರಿಗೂ ಸಹಿತ ಯೂಸ್ ಆಗುತ್ತೆ. ಓ ಹೌದಾ, ಯಾಕಂದ್ರೆ ಜಾಸ್ತಿ ಗ್ಲೋಬಲ್ ಏರಿಯಾನು ತಲುಪತ್ತೆ, ಸೊ ರಿಮೋಟ್ ನಾನ್ ರಿಮೋಟ್ ಏರಿಯಾಗಳಲ್ಲಿ ಎಲ್ಲಾದ್ರಲ್ಲೂ ರೇಡಿಯೋ ತಲುಪತ್ತೆ, ಹೀಗಾಗಿ ಅವರು ಬಳಸ್ಕೊಂಡಿರ್ಬೋದು. ಆದ್ರೆ ನಾವು ಇಂದು ನೋಡೋದಾದ್ರೆ ಎಲ್ಲಾ ಕಡೆನೂ ಜಾಸ್ತಿ ನಮ್ಮಂತ ಯೂತ್ಸ್ ಏನದೀವಿ ರೇಡಿಯೋ ಕೇಳೋದು ಬಹಳ ಕಡಿಮೆ, FMs ಹಾವಳಿ ಜಾಸ್ತಿ ಆಗತೈತಿ. ಈ FMs ಬಂದ್ಮೇಲೆ ರೇಡಿಯೋ ಪ್ರಭಾವ ಹೇಗೆ ಅಂತ? FMs ಹಾವಳಿ ಅಂದ್ರೆ FMs ಅಪ್ಡೇಟ್ ಆದ ವರ್ಷನ್ ಅದು. ಇದು ಆಕಾಶವಾಣಿ ಆಗ್ಬೋದು, ಜ್ಞಾನವಾಣಿ ಆಗ್ಬೋದು, ಅವು ಸರ್ಕಾರಿ ಚಾನೆಲ್ಗಳು ಇರೋದ್ರಿಂದ ಅದರೊಳಗೆ ಮನೋರಂಜನೆಯ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಭಾಳ ಇಂಪಾರ್ಟೆಂಟ್ ಅದರೊಳಗೆ. ಆದ್ರೆ ಇವು ವಾಣಿಜ್ಯ ರೇಡಿಯೋ ಏನದಾವ ಅದರೊಳಗೆ ಅವರ ಮನೋರಂಜನೆನ ಅವ್ರದ್ದು ಮೇನ್ ಇಂಟೆನ್ಷನ್. ಸೊ ಅದ್ರ ಸಲುವಾಗಿ ಅವ್ರ ಯೂತ್ಸ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಸೊ ರೇಡಿಯೋದೊಳಗೆ ಏನೆಲ್ಲ ಕಾರ್ಯಕ್ರಮ ಬರ್ತಾವು, ಅಷ್ಟೇ ಅಲ್ಲದೆ ಜನರಿಗೆ ಹೇಗೆ ಉಪಯೋಗ ಆಗೈತಿ ಅಂತ ಬಹಳ ಚಲೋ ಹೇಳಿದ್ರಿ ಗಂಗಾಧರ್ ಅವರು. ಇದ್ರ ಜೊತೆಗೆ ಸಾಮಾಜಿಕ ಅಭಿವೃದ್ಧಿಯೊಳಗೆ ರೇಡಿಯೋ ಪಾತ್ರ ಏನು ಅಂತ ತಿಳಿಸ್ಕೊಡ್ತೀರಿ? ಗ್ರಾಮೀಣ ಮಟ್ಟದೊಳಗೆ ಅನಕ್ಷರಸ್ಥರು ಜಾಸ್ತಿ ಇರ್ತಾರೆ, ಅದರ ಸಲುವಾಗಿ ಗ್ರಾಮೀಣ ಮಟ್ಟದೊಳಗೆ ಯಾವುದೇ ಮೊಬೈಲ್ಗಳ ನೆಟ್ವರ್ಕ್ ಇರೋದು ಬಹಳ ಕಡಿಮೆ. ರೇಡಿಯೋ ಎಲ್ಲಿ ಬೇಕಾದಲ್ಲಿ ನೆಟ್ವರ್ಕ್ ಬರ್ತದ, ಇದ ಗ್ರಾಮೀಣ ಮಟ್ಟದೊಳಗೆ ರೇಡಿಯೋ ಪ್ರಭಾವ ಬೀರ್ತೈತೆ ಅನಿಸ್ತದೆ ನಮ್ಗೆ. ಹೌದು ಗಂಗಾಧರ್, ನೀವು ಹೇಳಿದ ನಿಜ. ಅವ್ರ ಜೊತೆಗೆ ಅನಕ್ಷರಸ್ಥರಿಗೂ ಹೆಲ್ಪ್ ಆಗತ್ತೆ, ಅಷ್ಟೇ ಅಲ್ಲದೆ ಯಾರು ಬಡವರು ಇರ್ತಾರೆ ಸೊ ಅವ್ರಿಗೆ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಹಿಂದಿನ ದಿನಮಾನದೊಳಗೆ ನಮ್ಮ ಕಡೆ ಸೋಷಿಯಲ್ ಮೀಡಿಯಾ ಇದ್ರೂ ಮೊಬೈಲ್ಸ್ ಇದ್ರೂ ಅದಕ್ಕೆ ಹಾಕ್ಲಿಕ್ಕೆ ಡೇಟಾ ಪ್ಯಾಕ್ ಹಾಕ್ಲಿಕ್ಕೆ ಅಮೌಂಟ್ ಬೇಕೇ ಬೇಕು. ಈ ಒಂದು ಸಿಚುವೇಶನ್ ಒಳಗೆ ರೇಡಿಯೋ ನೀವು ಹೇಳ್ದಂಗೆ ಭಾಳ ಹೆಲ್ಪ್ಫುಲ್ ಇದೆ. ಹೌದೌದು, ಅದು ಕಡಿಮೆ ಖರ್ಚೊಳಗೆ, ಯಾಕಂದ್ರೆ ಶಿಕ್ಷಣ ಮಾಹಿತಿ ಮನೋರಂಜನೆ ಏನಿರ್ತೈತೆ ಬಡವ್ರು ನೀವು ಹೇಳಿದಂಗೆ ಬಡವರಿಗೂ ಸಹಿತ ಅದು ಭಾಳ ಕಡಿಮೆ ಖರ್ಚೊಳಗೆ ಅದ ಮಾಹಿತಿಯನ್ನು ಕೊಡ್ತದೆ. ಹೌದು, ಅದ್ರ ಜೊತೆ ಈಗ ಸ್ಟೂಡೆಂಟ್ಸಿಗಂತಾನು ಈ ಲಾಕ್ಡೌನ್ ಟೈಮ್ ಒಳಗೆ ಆನ್ಲೈನ್ ಎಜುಕೇಶನ್ ಏನ್ ಬಂತಲ್ಲ, ಅವಾಗ ಕೆಲವೊಂದಿಷ್ಟು ಕ್ಲಾಸಸ್ ರೇಡಿಯೋ ಒಳಗೆ ಪ್ರಸಾರ ಮಾಡಿದ್ರು, ಅದು ಬಹಳ ಹೆಲ್ಪ್ಫುಲ್ ಆಗೈತಿ. ಹೌದು, ಈ ಸ್ಟೂಡೆಂಟ್ ಸಲುವಾಗಿ ಅವ್ರವ್ರ ಸಿಲೆಬಸ್ ತಕ್ಕಂಗೆ ಟೈಮ್ ಟೇಬಲ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅದ್ರದ್ದು ಮುತುವರ್ಜಿ ವಹಿಸಿ ಎಲ್ಲರಿಗೂ ಆ ಕ್ಲಾಸ್ಗಳು ಮಿಸ್ ಆಗಬಾರ್ದು ಅನ್ನೋ ಕಾರಣ ಉದ್ದೇಶದಿಂದ ಮಾಡಿದಾರೆ. ಸಾಮಾಜಿಕ ಅಭಿವೃದ್ಧಿಗೆ ಸಹಾಯಕ ಆಗುವಂಗ ರೇಡಿಯೋ ಒಳಗೆ ಯಾವ ಕಾರ್ಯಕ್ರಮ ನಾವು ಕೇಳ್ಬೋದು ಗಂಗಾಧರ್? ಗ್ರಾಮೀಣ ಮಟ್ಟದೊಳಗೆ ಕೃಷಿ ಅಭಿವೃದ್ಧಿ ಬಗ್ಗೆ, ಸಾವಯವ ಕೃಷಿಗಳ ಬಗ್ಗೆ ಹಾಗೂ ಹೊಸ ಹೊಸ ತಳಿಗಳು ಬಂದಿರ್ತಾವೆ. ಈಗ ಸರ್ಕಾರದ ವತಿಯಿಂದ ಗೋಧಿ ಆಗ್ಬೋದು, ಜೋಳ, ರಾಗಿ, ಅದರೊಳಗೆ ಬೇರೆ ಬೇರೆ ಮಿಶ್ರ ತಳಿಗಳು ಬಂದಿರ್ತಾವೆ. ಆ ತಳಿಗಳಿಂದ ಆದಾಯ ಮತ್ತು ಇಳುವರಿ ಎರಡೂ ಜಾಸ್ತಿ ಬರ್ತಿದ್ದು. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಸರ್ಕಾರಗಳು ಇವತ್ತೇನು ಹಳ್ಳಿ ಗ್ರಾಮೀಣ ಮಟ್ಟದೊಳಗೆ ಏನು ಜನ ಇರ್ತಾರೆ ಅವ್ರಿಗೆಲ್ಲ ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಪಶು ಸಂಗೋಪನೆ ಮುಂತಾದ ವಿಷಯಗಳ ಮೇಲೆ ಸಬ್ಸಿಡಿ ಲೋನ್ ಸಹಿತ ಕೊಡ್ತಿರ್ತಾರೆ. ಅದ್ರ ಬಗ್ಗೆ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಡ್ಬೇಕು. ಅದ್ ಗೊತ್ತಾಗ್ಬೇಕಂದ್ರೆ ಮೊದಲಿಗೆ ಅದ್ರ ಪ್ರಸಾರ ರೇಡಿಯೋ ಒಳಗೆ ಆಗ್ತಿರ್ತದೆ, ಅಲ್ಲಿ ಕೇಳ್ಬೇಕು. ಅದು ಅಂದ್ರೆ ಸರ್ಕಾರದ ಯೋಜನೆಗಳ ಅನುಷ್ಠಾನಗೊಳಿಸಿದ್ದೆಲ್ಲ ರೈತರಿಗೆ ತಿಳಿಸ್ಲಿಕ್ಕೆ ಇದು ಸಹಾಯ. ಅಷ್ಟಲ್ದ ಫೋನಿನ ಕಾರ್ಯಕ್ರಮ, ಫೋನಿನ ಕಾರ್ಯಕ್ರಮದೊಳಗ ಹೆಲ್ತ್ ಬಗ್ಗೆ ಎಸ್ಪೆಷಲಿ ಕೋವಿಡ್ ಟೈಮ್ ಒಳಗೆ ಅವಾಗ ಮಾನಸಿಕ ಸ್ಥೈರ್ಯ ಏನಂತಾರ ಆತ್ಮವಿಶ್ವಾಸ ಎಲ್ಲರದು ಕಳೆದು ಹೋಗಿತ್ತು. ಅಂತ ಸಮಯದೊಳಗೆ ಅವ್ರಿಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ, ಆತ್ಮವಿಶ್ವಾಸ. ಈ ಆಕಾಶವಾಣಿಯವ್ರು ಏನೈತಿ, ಅವ್ರಿಗೆ ಏನಾಗೋದಿಲ್ಲ, ಇದೊಂದು ಪ್ಯಾಂಡಮಿಕ್ ಕೋವಿಡ್ ಅಷ್ಟೇ, ಸೊ ಅದರಿಂದ ಏನ್ ಭಯ ಪಡುವಂತ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅವರು. ಇದ್ರ ಜೊತೆಗೆ ರೀಸೆಂಟ್ ಆಗಿ ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದ್ರೆ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ಡೈರೆಕ್ಟ್ ಕಾಲ್ ಮಾಡಿನೂ ಇನ್ಫಾರ್ಮೇಶನ್ ಕೊಡ್ತಾರ ಅನ್ನೋದ್ ಮಾಹಿತಿ ಇತ್ತು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಯಾಕಂದ್ರೆ ಈಗ ಪ್ರಕೃತಿ ವಿಕೋಪಗಳು ಅದು ಅಂದ್ರೆ ನೆಟ್ವರ್ಕ್ ಹೋಗ್ಬಿಡ್ತಾವ, ಅವಾಗ ರೇಡಿಯೋ ನೆಟ್ವರ್ಕ್ ಬರ್ತಿರ್ತದೆ, ರೇಡಿಯೋದ ಮುಖಾಂತರನ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡ್ತದೆ. ಅಷ್ಟಲ್ದ ಹಿಂದೊಂದು ಉದಾಹರಣೆ ಹೇಳ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಾಡುಗಳ ವೀರಪ್ಪನ ಏನಂತೀರ ಅವ್ರ ಅಪಹರಣ ಮಾಡಿದಾಗ ಅವ್ರನ್ನ ಸಂಪರ್ಕ ಮಾಡಕ್ ಇದ ರೇಡಿಯೋನ ಸಹಕಾರಿಯಾಗಿತ್ತು. ಅಷ್ಟೇ ಅಲ್ಲದ ಮೀನುಗಾರರು ಏನು ಕರಾವಳಿ ಪ್ರದೇಶಕ್ಕೆ ಹೋಗ್ತಾರ, ಹೋಗೋದಕ್ಕಿಂತ ಮೊದಲ ಅವರಿಗೆ ಹವಾಮಾನ ಇಲಾಖೆಯಿಂದ ಆಕಾಶವಾಣಿ ಒಳಗೆ ನಾಳೆಗೆ ಯಾರು ಹೋಗ್ಬೇಡ ಅಂತ ಹೇಳ್ತಾರೆ, ಮುಂಜಾಗ್ರತೆ ಕ್ರಮಗಳನ್ನು ಅವ್ರಿಗೆ ತಗೋತಾರ. ತುಂಬಾ ಒಳ್ಳೆ ಮಾಹಿತಿಯನ್ನ ಹಂಚ್ಕೊಂಡ್ರಿ ನಮ್ ಜೊತೆ. ನಿಮ್ಮ ಹವ್ಯಾಸಗಳೇನೇನು ಗಂಗಾಧರ್? ನಮ್ಮ ಹವ್ಯಾಸ ಕ್ರೈಮ್ ಸ್ಟೋರಿ ನೋಡ್ತೀನಿ, ನಾ ಡೈಲಿ ಪೊಲಿಟಿಕಲ್ ನ್ಯೂಸ್ ನೋಡ್ತೀನಿ, ನಾನು ಫಿಶಿಂಗ್ ಅಷ್ಟು. ಸೊ ಹಾಗಿದ್ರೆ ನಿಮ್ಮ ಫೇವರೇಟ್ ಸಾಂಗ್ ಯಾವುದು? ಫೇವ್ರೇಟ್ ಸಾಂಗ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್, ಅದ್ರ ಸಲುವಾಗಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆಕಸ್ಮಿಕ ಫಿಲ್ಮ್ ಒಳಗಿನ ಸಾಂಗ್. ಒಂದೆರಡು ಲೈನ್ ಹಾಡ್ರಿ ನಾವು ಕೇಳೋಣಂತ, ಹೆಂಗ ಹಾಡ್ತೀರಿ? ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅರೆದಾಡಿಸುವ ಬಂಡಿ, ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು, ಕಲಿಯೋಗೆ ಕೋಟೆ ಭಾಷೆ ಆಡೋಗೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಜ್ಞಾನಕ್ಕೆ ಪೀಠ ಇದು, ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪವಿದು, ನಾಟ್ಯಕ್ಕೆ ನಾಡಿದು, ನಾದಾಂತರಂಗವಿದು, ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವಿ ಕನ್ನಡ ಹಾಕಿನ ಕನ್ನಡ, ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಇದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ನೂರಾರು ಗುರು

ನೀನು ನಕ್ಕರೆ ನಾನು ನಗುವೆ ಹತ್ತರೆ ನಾ